मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರೇ, ಇನ್ನು ಈಗ ಕೃಷಿ ಬದುಕಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊರಟಿಕೆರೆ ಗ್ರಾಮದ ರೈತ ಮಹಿಳೆ ಎಸ್ಎಚ್ ಬಸಮ್ಮ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ಕೃಷಿಕ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಕೃಷಿ ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕೊರಟೆಕೆರೆ ಗ್ರಾಮದ ರೈತ ಮಹಿಳೆಯಾದಂತಹ ಬಸಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಬಸಮ್ಮ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಬಸಮ್ಮ ಅವರೇ, ನಿಮ್ದು ಎಷ್ಟೆಕರೆ ಕೃಷಿ ಜಮೀನಿದೆ? ಒಂದ್ 8 acres ಇದೆ. ಈಗ 8 acres ಜಮೀನಲ್ಲಿ ಏನೇನ್ ಬೆಳೀತಾ ಇದ್ರೆ? ಒಂದ್ 5 acres ಅಡಿಕೆ ತೋಟ, ಹತ್ತಿ, ಜೋಳ, ಮೆಕ್ಕೆಜೋಳ, ರಾಗಿ, ತರಕಾರಿ, ಕೋಸು ಇವನ್ನೆಲ್ಲ ಬೆಳೀತಾ ಇದೀವಿ. ಯಾಕೆ ಸಮಗ್ರ ಕೃಷಿ ಮಾಡ್ಬೇಕಂತ ಯಾಕೆ ಅನಿಸ್ತು ಎಲ್ಲಾ ಬೆಳೆಗಳನ್ನ ಬೆಳಿಬೇಕಂತ? ನಾವೇನೇ ತರಕಾರಿ ಮಾಡಿದ್ರು ಸರಿಯಾದ ರೇಟ್ ಸಿಗ್ತಾ ಇಲ್ಲ ರೈತರಿಗೆ. ಈಗಿನ ಕೂಲಿ ನೋಡಿದ್ರೆ ಎಷ್ಟಾಗ್ತೈತಿ. ಈಗ ಸಮಗ್ರ ಕೃಷಿಗೆ ಹೋದ್ರೆ ನಾವು ಈಗ ಒಂದು ಬೆಳೆ ಎಲ್ಲ ಒಂದ್ ಬೆಳೆಯಲ್ಲಿ ನಾವು ಲಾಭ ಕಾಣಬಹುದು ಅಂತ ಹೇಳಿ ನಿಮ್ಮ ಒಂದು ಅನಿಸಿಕೆ? ಹೌದೌದು, ಅನ್ಸಿಕೆ ನಮ್ಮ ಅನ್ಸಿಕೆ ಅದೇ ತರನೇ ಇದೆ. ಈಗ 8 acres ಜಮೀನು ಏನು ಒಂದೇ ಕಡೆ ಇದೆಯಾ ಬೇರೆ ಬೇರೆ ಕಡೆ ಇದೆಯಾ? ಇಲ್ಲ ಇಲ್ಲ, ಒಂದ್ 2 plots ಇದೆ. ಈಗ ನೀರಾವರಿ ಅಂತಂದ್ರೆ 2 acres ನೀರಾವರಿ ಮಾಡಿದ್ರ ನೀವು? ಹಾ, 2 acres ನೀರಾವರಿ ಐತಿ. ಈಗ ನೀರಾವರಿ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಗಳನ್ನ ಬೆಳೆದ್ರ? ಮೊದಲೆಲ್ಲ ರಾಗಿ ಜೋಳ ಹಿಂಗೆಲ್ಲ ಬೆಳೀತಾ ಇದ್ರು, ಈಗ ಇತ್ತಿತ್ತಲಾಗೆ ಅಡಿಕೆ ಅದನ್ನ ಕುಂದ್ರಿಸಿ ಇದು ಮಾಡ್ತಾ ಇದೀವಿ ಎಲ್ಲಾನ. ಪರವಾಗಿಲ್ಲ, ತರಕಾರಿ ಮೊದ್ಲು ಮಾಡಿದ್ವಿ ಅಂತ ರೇಟ್ ಏನ್ ಸಿಗ್ಲಿಲ್ಲ. ಈಗ ಮೊದ್ಲೆಲ್ಲಾನು ರಾಗಿ ಜೋಳ ಬೆಳಿತಾ ಇದ್ರು, ಈಗಲೂ ಬಿಟ್ಟಲ್ಲ ನೀವೇನ್ ರಾಗಿ ಜೋಳ? ಇಲ್ಲ ಇಲ್ಲ, ಬೆಳೀತಾ ಇದ್ವಿ. ಊಟಕ್ಕಂತೂ ರಾಗಿ ಜೋಳ ಬೆಳಿಲೇಬೇಕಾ, ರಾಗಿ ಜೋಳ ಬೆಳೀತಾ ಇದೀವಿ. ನೀವು ಎಷ್ಟನೇ ವಯಸ್ಸಿನಿಂದ ಈ ಕೃಷಿ ಬದುಕನ್ನ ಮಾಡ್ಕಂತ ಬಂದ್ರೆ? ಮೊದ್ಲಿಂದನು ಇನ್ನೇನ್ ಸಣ್ಣರಿದ್ವಿ, ಈಗ ಇಲ್ಲಿ ಬದುಕಿಲಿಗೂ ಕೃಷಿ ಏನೇ ಮಾಡ್ತಾ ಇದೀವಿ. ಅಂದ್ರೆ ನಿಮ್ಮ ತವರು ಮನೆಯಲ್ಲಿ ಕೃಷಿ ಬದುಕು ಗೊತ್ತಿರಲಿಲ್ಲ ನಮಗೆ? ಗೊತ್ತಿತ್ತು, ಮಾಡ್ತಾ ಇದ್ವಿ. ಈಗ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ನೀವು ಬರೀ ಕೃಷಿಗೆ ಆದ್ಯತೆ ಕೊಟ್ರೆ ಏನಾದ್ರೂ ವಿದ್ಯಾಭ್ಯಾಸಕ್ಕೆ ಆದ್ಯತೆ ಕೊಟ್ರೆ? ಇಲ್ಲ, ವಿದ್ಯಾಭ್ಯಾಸ ಅಂತ ಇತ್ತು, ಆದ್ರೆ ಮೊದಲನೇ ತಂದೆ ತಾಯಿಗಳು ಅಷ್ಟೊಂದು ಒತ್ತು ಕೊಡ್ತಾ ಇರ್ಲಿಲ್ಲ. ಈಗ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಯಜಮಾನರು ಕೃಷಿ ಇರೋದ್ರಿಂದ ನಾವು ಕೃಷಿನೇ ಆಗ್ತಾ ಇದೀವಿ. ಈಗ ವಿದ್ಯಾಭ್ಯಾಸ ಅಂತಂದ್ರೆ ನೀವು ಎಲ್ಲೇ ತನಕ ಮಾಡಿದ್ರ? PUC ಸೆಕೆಂಡ್ ಇಯರ್. ಈಗ ಇನ್ನು ಮುಂದಿನ ಒಂದು ವಿದ್ಯಾಭ್ಯಾಸ ಮಾಡ್ಬೇಕಂತ ನಿಮ್ಗೆ ಆಸಕ್ತಿ ಇರ್ಲಿಲ್ವಾ? ಇತ್ತು ಇತ್ತು. ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ ಅಂದ್ರೆ ಮನೆಗೆ ಇನ್ನೇ ಮದುವೆ ಮಾಡಿಕೊಟ್ಮೇಲೆ ಇನ್ನೇನು ಅಡಿಗೆ ಅದು ಇದು ಮಕ್ಕಳನ್ನ ಸಾಕೋದು ಅದೇ ಇರ್ತತಲ್ಲ, ಹಂಗಾಗಿ ಅದಕ್ಕೆ ಒತ್ತು ಜಾಸ್ತಿ ಕೊಟ್ವಿ. ಅಂದ್ರೆ ಹಿಂದೆಲ್ಲ ಹಳ್ಳಿಗಳಲ್ಲಿ 18 ಆಯ್ತಪ್ಪ ಅಂತಂದ್ರೆ ಮದುವೆ ಮಾಡಿಕೊಟ್ಟು ನಮ್ದು ಇಲ್ಲಿ ಬಾರ ಮುಗಿತಪ್ಪ ಅನ್ನೋ ಲೆಕ್ಕದಲ್ಲಿ ತಂದೆ ತಾಯಿಗಳಿದ್ರು. ಹೌದೌದು, ಅದೇ ತರನೇ ಇದ್ದದ್ದು. ಮತ್ತೆ ಈಗ ಇನ್ನೇನು ಮತ್ತೆ ಅವ್ರನ್ನೇ ನೋಡ್ಕೊಂತ, ಅವರು ವಿದ್ಯಾಭ್ಯಾಸ ನೋಡ್ಕೊಂತ ಸುಮ್ಮನೆ. ಅಂದ್ರೆ ಇವತ್ತಿನ ದಿನದಲ್ಲಿ ಏನಾದ್ರು ಅನ್ಸಿದ್ಯಾ ನಿಮಗೆ, ನಾವು ಓದ್ಕೊಂಡದ್ದು ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿದ್ರೆ ಉತ್ತಮ ಇತ್ತು ಅಂತ ಅನ್ಸೇತ? ಏನು ಕೃಷಿಯಲ್ಲೇ ನಾವು ನೆಮ್ಮದಿ ಕಂಡಿದ್ವಿ? ಇಲ್ಲ ಇಲ್ಲ ಇಲ್ಲ, ಓದಿ ನಾವು ಏನಾರ ಒಂದ್ ಜಾಬ್ನಾಗಿದ್ದರೆ ಚೆನ್ನಾಗ್ತತಲ್ಲ ಅಂತ ಅನಿಸ್ತಾ ಐತಿ. ಅಂದ್ರೆ ಹೆಚ್ಚು ನೆಮ್ಮದಿ ಅಂತಂದ್ರೆ ಇವತ್ತು ಸರಿಯಾದ ಮಳೆಗಾಲ ಇತ್ತು ಅಂದ್ರೆ ಕೃಷಿಯಲ್ಲೇ ಅಂತ ನಾವ್ ಹೇಳ್ಬೋದು. ಹೌದೌದು, ಆದ್ರೆ ಮಳೆಗಾಲನು ಚೆನ್ನಾಗ್ತಾ ಇಲ್ಲಲ್ಲ. ಈಗ ಒಂದ್ 3 years ಮುಂಚೆ ಎಷ್ಟೊಂದು ಅಡಿಕೆಯರ ಎಷ್ಟೊಂದು ಅನ್ಯಾಯ ಆಯ್ತಲ್ಲ. ಹಂಗಾಗಿ ಒಂದ್ ಸಣ್ಣ ಜಾಬ್ನಾಗ ಇದ್ರೆ ಎಷ್ಟೋ ಒಂದು ಅನುಕೂಲ ಅನ್ನೋದು ಒಂದು ಇರ್ತದೆ. ಅಂದ್ರೆ ಇಲ್ಲೆಲ್ಲ ಮಳೆಗಾಲ ಕಡಿಮೆ ಆಗೋದ್ರಿಂದ ಅಡಿಕೆ ಬೆಳೆ ನಿಮಗೆ ಸಾಕಷ್ಟು ಕೈ ಸುಟ್ಕೊಂಡಿದ್ರ? ಬಾಳ ಒಂದ್ 10 ಲಕ್ಷ ಗಟ್ಟಲೆ ಹಾಕಿದೀವಿ ಎಲ್ಲನ. ಅಡಿಕೆ ಬಹಳ ನಾವು ತಿಂದಿದ್ದಾರೆ ಎಲ್ಲನ. ಈಗ ಸಾಕಷ್ಟು ತರಕಾರಿ ಬೆಳೀತಾ ಇದ್ವಿ ಅಂತ ಹೇಳಿದ್ರಲ್ಲ, ಆ ತರಕಾರಿ ಕೃಷಿಯಲ್ಲಿ ನೀವೇನೇನೆಲ್ಲ ಕೆಲಸಗಳು ಮಾಡ್ತಾ ಇದ್ರ? ತರಕಾರಿ ಟಮಟೆ ಸಸಿ ಹಚ್ಚೋದು, ಆಮೇಲೆ ಅವನ್ನೆಲ್ಲ ಗಿಡ ಕಟ್ಟೋದು, ಎಲ್ಲ ತರಕಾರಿನೆಲ್ಲ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ವಿ. ಅದಕ್ಕೆ ಸರಿಯಾದ ರೇಟ್ ಸಿಗ್ಲಿಲ್ಲ. ಈಗ ಅದನ್ನ ತರಕಾರಿ ಬಿಟ್ಟು ರಾಗಿ ಜೋಳಕ್ಕೆ ನಿಂತಿದೀವಿ ನೋಡು. ಈಗ ಈಗ ಹಣ್ಣು ಬೆಳಿತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಯಾವ ಹಣ್ಣು ಬೆಳಿತಾ ಇದ್ರ? ಟಮಾಟೋ ಹಣ್ಣು. ಈಗ ಟಮಾಟೋ ಹಣ್ಣು ಅಂತಂದ್ರೆ ನಿಮಗೆ ರೇಟ್ ಇಲ್ಲಪ್ಪ ಅಂತಂದ್ರೆ ಇದನ್ನ ಯಾಕರ ನಾವು ಹಾಕಿದೀವಪ್ಪ ಅನ್ನೋ ಲೆಕ್ಕಕ್ಕೆ ನಿಮ್ ಮನಸ್ಸೋಗುತ್ತೆ. ಈಗ ಅಲ್ಲಿನೂ ಹೋಗೈತಲ್ಲಣ್ಣ, ಸಾಕಷ್ಟು ಜನಕ್ಕೆ ಬಹಳ ಅನ್ಯಾಯ ಆಗೈತಿ. ಎಲ್ಲ ಇದಕ್ಕಿದ್ದಂಗೆ ಎಲ್ಲ ಹೊಲಗಳು ಒಡಗ್ಬಿಟ್ಟಾರೆ, ಬಹಳ ರೈತರು ಬಹಳ ಕೈ ಸುಟ್ಕೊಂಡಿದ್ದಾರೆ. ಈಗ ಈ ವರ್ಷಕ್ಕೆ ಟಮಾಟೋ ರೇಟ್ ಬರ್ಲಿಲ್ಲ, ಕೊನೆಗೂ ಬರಲೇ ಇಲ್ಲ. ಇನ್ನೇನು, ಒಂದ್ ಕೆಜಿಗೆ ಎಷ್ಟು ರೇಟ್ ಸಿಕ್ಕರೆ ಟಮಾಟೋ ಹಣ್ಣಿಗೆ ನಿಮಗೆ ಲಾಭದಾಯಕ ಆಗುತ್ತೆ ಬೆಳೆ? ಒಂದ್ ಕೆಜಿ ಕನಿಷ್ಠ ಅಂದ್ರೆ 20 ರೂಪಾಯಿನಾದ್ರೂ ಸಿಗ್ಬೇಕು. ಈಗಿನ ರೇಟ್ ನೋಡಿದ್ರೆ, ಕೂಲಿ ರೇಟ್ ನೋಡಿದ್ರೆ, ಒಂದ್ ಕೆಜಿಗೆ 20 ರೂಪಾಯಿನಾದ್ರೂ ಸಿಕ್ಕಿದ್ರೆ ಕೊನೆಗೆ ಅವ್ರಿಗೆ ಬೀಜ ಗೊಬ್ಬರ ಗಂಟರ್ ಆಗ್ಬೇಕ? ಅಷ್ಟಂತೂ ಬೇಕೇ ಬೇಕು. ಈಗ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡೋದು ಪ್ರತಿ ಒಂದ್ ಕೆಜಿಗೆ 20 ರೂಪಾಯಿ ತಗೊಳ್ತಾರೆ ಈಗಲೂ, 15-20 ರೂಪಾಯಿ ಹಿಂಗೆ, ಆದ್ರೆ ನಿಮಗೆ ರೇಟ್ ಸಿಗಲ್ಲ ರೈತರಿಗೆ. ಹೌದೌದು, ಅವರಿಗೆ ಸಿಕ್ತತಿ, ಮಧ್ಯವರ್ತಿ ಸಿಕ್ತತಿ, ಆದ್ರೆ ಇಲ್ಲಿ ಬೆಳೆದಂತರಿ ಸಿಗಲ್ಲಲ್ಲ, ರೈತರಿಗೆ ಸಿಗ್ತಾ ಇಲ್ಲಲ್ಲ, ಅದೇ ರೈತರಿಗೆ ಅನ್ಯಾಯ ಆಗ್ತಾ ಇರೋದು. ಈಗ ಎಲ್ಲಾ ರೀತಿಯಾದಂತ ತರಕಾರಿ ಸಸಿಗಳನ್ನ, ಅಂದ್ರೆ ಟಮಟ ಆಗಿರ್ಬೋದು, ಕೋಸ್ ಆಗಿರ್ಬೋದು, ಮೆಣಸಿನ ಗಿಡ ಆಗಿರ್ಬೋದು, ಇವನ್ನೆಲ್ಲ ಸಸಿ ಎಲ್ಲಿಂದ ತಂದಾಕ್ತಾರೆ ನೀವು? ಮೊದ್ಲೆಲ್ಲ ನಾ ಅವರೇ ಮಾಡ್ಕೊಂತಿದ್ರು, ಈಗೆಲ್ಲ ನರ್ಸರಿಗಳಾಗಿದಾವ, ಎಲ್ಲ ನರ್ಸರಿ ಬಂದೇ ಅರ್ಧ ಅನ್ಯಾಯ ಆಗ್ತಾ ಐತೆ ಅನಿಸ್ತಾ ಐತಿ. ಎಲ್ಲ ಒಂದ್ ಸ್ವಲ್ಪ ಟೈಮ್ ತಗಂತಿತ್ತು, ಈಗೇನು ಇಲ್ಲಲ್ಲ, ಎಲ್ಲ ಬೇಗ ಟೈಮ್ ಸಿಕ್ತತ ಹಂಗೆ ಹಚ್ಚಿ ಬಿಡ್ತಾರೆ, ರೇಟ್ ಸಿಗಲ್ಲ ಏನು. ಈಗ ಮೊದ್ಲೆಲ್ಲ ಸಸಿ ಮಡಿ ಮಾಡ್ಕೊಂಡು ಸಸಿಗಳನ್ನ ಆರೈಕೊಂಡು ನಾಟಿ ಮಾಡುವಂತ ಒಂದ್ ಪದ್ಧತಿ ಇತ್ತು, ಅಂದ್ರೆ ಅವಾಗೆಲ್ಲ ಖರ್ಚು ಕಡಿಮೆ ಇತ್ತು. ಈಗ ನೀವು ನರ್ಸರಿಯಿಂದ ಸಸಿ ತರೋದ್ರಿಂದ ಸಾಕಷ್ಟು ನೀವು ಹಣ ವ್ಯಯ ಮಾಡ್ಬೇಕಾಗುತ್ತೆ. ಹೌದೌದು, ಮಾಡ್ಬೇಕಾಗ್ತದೆ. ಅದಕ್ಕೆ ಏನಂತ ಈಗ ಏನ್ ಮಾಡ್ಬೇಕು ಅಂದ್ರೆ, ನಾವೇ ಸ್ವಂತ ಸಸಿ ಮಾಡ್ಕೊಂಡ್ ಹಾಕ್ಬೇಕು ಅಂದ್ರೆ ಆ ತರ ಆಗ್ತಾ ಐತಿ. ಈಗ ನೀವೊಂದ್ ಪ್ಲಾನ್ ಮಾಡ್ಕೊಳಕಮ್ಮ, ಈಗ ಯಾವ ಟೈಮ್ನಲ್ಲಿ ಹೆಚ್ಚು ರೈತರು ತರಕಾರಿ ಬೆಳೆಯಲ್ಲ ಆ ಟೈಮ್ನಲ್ಲಿ ನೀವು ನಾಟಿ ಮಾಡ್ಬೇಕು. ನಮ್ ಮನ್ಸಿಗೆ ಇದ್ದಂತದಲ್ಲ, ಪ್ರತಿಯೊಬ್ಬರ ಮನಸ್ಸಿನಾಗ ಹಂಗಿರ್ಬೇಕಲ್ಲ. ಈಗ ನಮ್ ಟೈಮಿಗೆ ನಾವು ಹಾಕ್ತಿವಿ, ಇನ್ನೊಬ್ರು ಅದೇ ಟೈಮಿಗೆ ಹಾಕ್ತಾರೆ, ಇನ್ನೆಲ್ಲೇ ಸಿಕ್ತತಿ ರೇಟ್? ಆ ತರ ಆಗ್ತಾ ಐತಿ. ಈಗ ರೈತರಿಗೆ ಒಟ್ಟು ಅನ್ಯಾಯ ಆಗ್ತಾ ಇರೋದು, ನಮಗೆ ನಾವೇ ಅನ್ಯಾಯ ಮಾಡ್ಕೊಂತ ಇದೀವಿ, ಬೇರೆಯವರಲ್ಲ, ನಮಗೆ ನಾವೇ ಅನ್ಯಾಯ ಮಾಡ್ಕೊಂತ ಇದೀವಿ. ನಾಟಿ ಮಾಡಕ್ ಆಗಲ್ಲ, ಆಗಲ್ಲ ಆಗಲ್ಲ. ಯಾಕಂದ್ರೆ ಒಬ್ರು ಮನ್ಸು ಒಂಥರ ಇರಲ್ಲ, ಬೇಗ ಏ ಹೋಗ ಸಿಕ್ಕರು ಸಾಕು ಅಂತಾರೆ, ಹೋಗಿ ಜಲ್ದಿ ತಂದು ಬಿಡ್ತಾರೆ. ಅವ್ರು ನಾಟಿ ಮಾಡ್ಕೊನ ಟೈಮನು ಕೊಡಲ್ಲ. ಆತರ ಆಗ್ತಾ ಐತಿ. ಈಗ ರೈತರೇ ನಮ್ ಮೇಲೆ ನಾವೇ ಕಲ್ಲಾಕ್ಯಂತ ಇದೀವಿ. ಈಗ ಕೋಸ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಬೆಳಿತೀರ ನೀವು? ಕೋಸ ಏನಿಲ್ಲ ಅಂದ್ರೂ 3 ಎಕರೆ 4 ಎಕರೆ ಹಿಂಗ್ ಬೆಳಿತಿದ್ವಿ ಮೊದ್ಲು. ಈಗ ರೇಟ್ ಇಲ್ಲ, ಎಲ್ಲ ಬಾಂಡ್ಲಿ ಹೊಡಿಸ್ಬಿಟ್ವಿ, ಹಂಗಾಗಿ ಅದ್ರ ಕೈ ಸುಟ್ಕೊಂಡ್ ಯಾರು ಹೋಗ್ತಾ ಇಲ್ಲ. ಈಗ ನಾನು ಈ ವರ್ಷ ಅಂತೂ ಬಹಳ ಅನ್ಯಾಯ ಆಗ್ಬಿಟ್ರು, ರೈತರು ಫುಲ್ ಅನ್ಯಾಯ ಆಯ್ತು. ಈಗ ಕೋಸ ರೇಟ್ ಕಡಿಮೆ ಆಗಕ್ಕೆ ಏನ್ ಕಾರಣ ಅಂತ ಹೇಳ್ತೀರ? ಕೊರೋನಾ ಬಂದಿರೋದ್ರಿಂದ ಇಲ್ಲ, ಯಾವ್ದು ಜಾಸ್ತಿ ಬೆಲೆ ಸಿಕ್ತತ ಅದನ್ನೇ ರೈತರು ಏನ್ ಮಾಡ್ಬಿಡ್ತಾರೆ, ಅದ್ ಎಲ್ಲರೂ ಅದ್ನೇ ಹಾಕ್ಬಿಡ್ತಾರೆ. ಅದನ್ನೇನ್ ಮಾಡ್ತಿ, ರೇಟ್ ಡೌನ್ ಆಗ್ಬಿಡೋದು. ಯಾವ್ದು ಏ ಅವ್ರಿಗೆ ಅಷ್ಟು ಸಿಕ್ತಲೆ ಅನ್ನೋದು, ಮತ್ತೆ ಅದನ್ನೇ ದಡ ದಡ ಹಾಕ್ಬಿಡೋದು. ಈ ಹೂವಿನ ಬೆಳೆಗಳು, ಸೊಪ್ಪು ಈ ತರ ನೀವು ಬೆಳೆದ್ರೆ ಹೆಚ್ಚು ಆದಾಯ ಗಳಿಸ್ಬೋದಲ್ಲ? ಬೆಳಿಬಹುದು, ಅದು ಸರಿಯಾದ ರೇಟ್ ಸಿಗಲ್ಲ, ಮಾರ್ಕೆಟಿಂಗ್ ಇರಲ್ಲ, ಹಂಗಾಗಿ ಇಂಥದ್ದೇನಿಲ್ಲ. ಇಂಥವಕ್ಕೆ ಇಲ್ಲ ಅಂದಾಗ ಅಂತವಕ್ಕೆ ಇನ್ನೇನು ರೇಟ್ ಸಿಗ್ತತಿ? ಅಂದ್ರೆ ಸೊಪ್ಪು ಅಂತಂದ್ರೆ ಇವು ದಿನನಿತ್ಯ ನೀವು ಹೊಲದಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಕೂಲಿ ಕಾರ್ಮಿಕರು ಬೇಕಾಗ್ತದೆ. ದಿನನಿತ್ಯ ಹೊಲದಲ್ಲಿ ಕೆಲಸ ಮಾಡೋದ ಹಂಗಿರ್ಲಿ, ಇನ್ನೊಂದು ಅವನ್ ತಗೊಂಡೋಗಿ ಮಾರ್ಕೆಟಿಂಗ್ ಮಾಡೋದು ಇಲ್ಲಿ ಸೌಲಭ್ಯ ಇಲ್ಲಲ್ಲ. ಮೊದಲು ಅದು ಸೌಲಭ್ಯ ಬೇಕಾ? ಬೆಳೀತಾರೆ ಎಲ್ಲ ಹೂವಿನೆಲ್ಲ ಬೆಳೀತಾರೆ, ಆದ್ರೆ ಸೌಲಭ್ಯ ಇಲ್ಲಲ್ಲ. ಯಾಕೆ ನಿಮ್ಮ ಗ್ರಾಮದಿಂದ ಸಮೀಪ ಅಂತಂದ್ರೆ ಜಗಳೂರು ಆಗುತ್ತೆ ನಿಮಗೆ, ಅಂದ್ರೆ ಯಾವ್ದು ಬಸ್ಸಿನ ವ್ಯವಸ್ಥೆ ಇಲ್ವಾ ಇಲ್ಲಿ? ಬಸ್ಸಿನ ವ್ಯವಸ್ಥೆ ಮೊದ್ಲೇ ಇದ್ದಿಲ್ಲ, ಇತ್ತಿತ್ತಲಾಗೆ ಆಗ್ತಾ ಐತಿ. ಆದ್ರೂ ಅಂತ ಜಗಳೂರಾಗೆ ಅಷ್ಟೊಂದು ಇದೆ ಅಲ್ಲಿ ತಗೊಂಡೋದ್ರೆ ಮಾರಾಟ ಮಾಡಕ್ಕೆ ಅವಕಾಶ ಇಲ್ಲ. ಅವಕಾಶ ಇಲ್ಲ, ಅವಕಾಶ ಇಲ್ಲ. ದಾವಣಗೆರೆಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ದಾವಣಗೆರೆಗೆ ಹೋಗೋ ಅಷ್ಟೊತ್ತಿಗೆ ದೂರ ಆಗ್ತತಿ, ಟೈಮ್ ಇರಲ್ಲ. ಮತ್ತೆ ಬಂದು ಇಲ್ಲಿ ಹೊಲ್ದಾಗ ಕೆಲಸ ಮಾಡ್ಬೇಕು ಅಂದ್ರೆ ಆಗಲ್ಲ. ಏ ಇದು ಬೇಡ ಬೇಡ ಅಂತಾರೆ ರೈತರು. ಏನ್ ಮಾಡ್ತಾರೆ, ಅದೇ ಯಾವ್ದು ಬೆಳೆ ಯಾವ್ದು ಇರ್ತತ ಅದನ್ನೇ ಒಂದೇ ಹಾಕ್ಯಂತ ಕುಂದಿರ್ತಾರೆ, ಆ ತರ ಮಾಡ್ತಾರೆ. ಈಗ ಚಿತ್ರದುರ್ಗ ಹೋಗ್ಬೇಕಂದ್ರೂ ಚಿತ್ರದುರ್ಗನು ದೂರ ಆಗುತ್ತೆ. ಚಿತ್ರದುರ್ಗ ಎಷ್ಟಾಗ್ತದೆ, ದಾವಣಗೆರೆನು ಅಷ್ಟೇ ಆಗ್ತದೆ, ಎರಡು ಸೇಮ್. ಹಂಗಾಗಿ ಯಾವ್ದು ನಮಗೆ ಸೌಲಭ್ಯ ಇಲ್ಲ, ಇದು ಮಧ್ಯವರ್ತಿಗೆ ಅದೀವಿ ನಾವು. ಈಗೆಲ್ಲ ಕೋಸ್ನಿಂದ ಸಾಕಷ್ಟು ನಿಮಗೆ ಲಾಸ್ ಆಯ್ತು, ಅದರಿಂದ ಒಂದು ರೂಪಾಯಿನು ಕಾಣ್ಲಿಲ್ಲ ಅಂತ ಹೇಳಿದ್ರಲ್ಲ, ಅಂದ್ರೆ ಮತ್ತೆ ಕೋಸ್ ಹಾಕ್ಬೇಕಂತ ಮನ್ಸು ಮಾಡಿದ್ರ ಇದಪ್ಪ ಈ ಬೆಳೆನೆ ಸಾಕು ಅನ್ಸ? ಇಲ್ಲ ಇಲ್ಲ, ಈ ಬೆಳೆನೆ ಸಾಕು ಅಂತಂದು ದೊಡ್ಡ ಬೆಳೆ ಹಾಕಿ ಸುಮ್ ಕುಂದ್ರದು ವಾಸಿ ಅಂತ ಮನೆ ಆಗ್ತದೆ. ನಾವೆಲ್ಲ ಬಹಳ ಕೈ ಸುಟ್ಕೊಂಡಿದೀವಲ್ಲ, ಅದ್ರಾಗೂ ಈಗ ಕೂಲಿಕಾರರಂತೂ ಮೊದ್ಲೇ ಬರೋದಿಲ್ಲ. ದೊಡ್ಡ ಬೆಳೆ ಅಂತಂದ್ರೆ ಯಾವ ಬೆಳೆ ಹಾಕ್ಬೇಕು ಅಂತ ಹೇಳ್ತಾರೆ? ಈಗ ಏನಾರ ಮರಗಳು ಹಾಕೊಂಡು ಆರಾಮಾಗಿ ಡ್ರಿಪ್ ಮಾಡ್ಕೊಂಡು ಒಂದ್ ಸ್ವಲ್ಪ ನೆಮ್ಮದಿಯಾಗಿರ್ಬೇಕು ಅಂತ ಅನಿಸ್ತತಿ ಅಷ್ಟೇ. ಈಗ ಏನ್ ಅಡಿಕೆ ಮರಗಳು ಹಾಕ್ಬೇಕ, ತೆಂಗಿನ ಮರಗಳನ್ನ ಹಾಕ್ಬೇಕು ಅಂತ ಇದ್ರೆ ಏನ್ ಅರಣ್ಯ ಸಸಿಗಳು ನಾಟಿ ಮಾಡ್ಬೇಕು? ಅರಣ್ಯ ಸಸಿ ನಾಟಿ ಮಾಡ್ಬೇಕು ಅನ್ನೋದೇ ಇರ್ಬೇಕು. ಅರಣ್ಯ ಕೃಷಿ ಬಗ್ಗೆ ನಿಮಗೆ ಐಡಿಯಾ ಯಾಕೆ ಬಂತು? ಐಡಿಯಾ ಹಾಕ್ಬೇಕಂತಂದ್ರೆ ಈಗ ಸರಿಯಾದ ಬೆಲೆ ಸಿಗ್ತಾ ಇಲ್ಲಲ್ಲ, ಹಂಗಾಗಿ ಅದನ್ನೇ ಮಾಡಿದ್ರೆ ಒಳ್ಳೇದೇನೋ ಅಂತ ಅನಿಸ್ತಾ ಐತಿ. ಸ್ವಲ್ಪ ಲಾಂಗ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಅದನ್ನೇ ಮಾಡಿದ್ರೆ ಎಷ್ಟೋ ಚೆನ್ನಾಗೇನೋ ಅನಿಸ್ತಾ ಐತಿ. ಈಗ ಸಾಕಷ್ಟು 8 ಎಕರೆ ಜಮೀನ್ ಇದೆ, ಒಂದ್ ಕಡೆ 2 ಎಕರೆ ನಾಟಿ ಮಾಡಿದ್ರೆ ಅರಣ್ಯ ಸಿಸ್ಕೊಳ್ಳ, ಮುಂದೆ ಒಂದಲ್ಲ ಒಂದಿನ ಸಾಕಷ್ಟು ಅದರಿಂದ ಆದಾಯ ಬರುತ್ತೆ. ಹೌದು, ಈಗ ಅಲ್ಲಿ ಅಂದ್ರೆ ಸುತ್ತ ನಾ ಹಿಂಗ್ ತ್ಯಾಗದ ಗಿಡಗಳು ಹಾಕಿದೀವ, ಇವತ್ತಲ್ಲ ನಾಳೆ ಸಿಗ್ತಾವ ಅನ್ನೋದೊಂದು ಮನ್ಸಿಗೂ ತೃಪ್ತಿ ಐತಿ. ಈಗ ಅರಣ್ಯ ಗಿಡಗಳು ಅಂತಂದ್ರೆ ನೀವು ಅಡಿಕೆ ಸುತ್ತಲೂ ಹಾಕಿದ್ರ? ನೀವು ಹಾಕಿದೀವಿ. ಹಾಕಿದೀವಿ. ಯಾವ್ಯಾವ ಹಾಕಿದ್ರಿ ನೀವು? ತ್ಯಾಗ, ಆಮೇಕಿಗೆ ಚಿಲ್ವಾರ್, ಒನ್ನೆ, ಹಿಂಗ ಹಾಕಿದೀವಿ. ಆದ್ರೆ ಆಲ್ರೆಡಿ ಚೆನ್ನಾಗದಾವ ಈಗ, ಅದಕ್ಕೆ ಅವನ್ನೇ ಮಾಡಿದ್ರೆ ಪರವಾಗಿದ್ದಿಲ್ಲ ಅಂತ ಅನಿಸ್ತಾ ಇತ್ತು ಮನಸ್ಸು. ಈಗ ಇದ್ರಾಗೆ ತರಕಾರಿಗೆಲ್ಲ ಕೈ ಸುಟ್ಕಂದಿವಲ್ಲ, ಅದನ್ನೇ ಮಾಡಿದ್ರು ಪರವಾಗಿದ್ದಿಲ್ಲ ಅನಿಸ್ತಾ. ಈಗ ಸಾಕಷ್ಟು ನಿಮಗೆ ಅಡಿಕೆಗೆ ನೀರಿಲ್ಲ ಅಂದ್ರೆ ಅಡಿಕೆಗೆ ಬೆಳೆ ಲಾಸ್ ಆಗುತ್ತೆ. ಈಗ ಅರಣ್ಯ ಸಸಿಗಳು ಅಂತಂದ್ರೆ ಒಂದ್ 4 ವರ್ಷ ಚೆನ್ನಾಗಿ ನೀರು ನೋಡ್ಕೊಂಡ್ಬಿಟ್ಟು ಸಾಕು, ಆಮೇಲೆ ನೀರು ಕೊಡೋಂತ ಅವಶ್ಯಕತೆ ಇಲ್ಲ ಹೆಚ್ಚಾಗಿ. ಹೌದೌದು, ಅರಣ್ಯ ಸಸಿಗೆ ಅಷ್ಟೊಂದು ನೀರ್ ಬೇಕಾಗಿರಲ್ಲ, ಆಮೇಲೆ ಅಷ್ಟೊಂದು ಖರ್ಚುನು ಇರಲ್ಲ, ಅವೆಲ್ಲ ಸ್ವಾಭಾವಿಕವಾಗಿ ಬೆಳೆಯದ, ಹಂಗಾಗಿ ಅದೇ ಚೆನ್ನಾಗಿ ಅಂತ ಅನಿಸ್ತಾ ಐತೆ. ಈಗ ಅಡಿಕೆ ಅಂತಂದ್ರೆ 8 ಎಕರೆ ಒಳಗಡೆ ನಾಟಿ ಮಾಡಿದ್ರೆ? ಅಡಿಕೆ ಏನಿಲ್ಲ ಅಂದ್ರೂ ಈಗ 4 ಎಕರೆ ಐತಿ. ಒಟ್ಟಾರೆ ನಿಮ್ಗೆ ಯಾವ್ದೇ ರೀತಿಯಾದಂತ ನೀರಿನ ಸಮಸ್ಯೆ ಇಲ್ಲ ಈ ಸದ್ಯಕ್ಕೆ? ಈ ಸದ್ಯ ಇಲ್ಲ ಅಂದ್ರೆ ಈಗ 2 ವರ್ಷ ಇಲ್ಲ, ಮೊದ್ಲೆಲ್ಲ ಬಹಳ ಕಷ್ಟಪಟ್ಟಿದ್ವಿ, ಈ ಸದ್ಯ ಈಗ 1 ವರ್ಷ ನೆಮ್ಮದಿ ಆಗದೀವಿ ನೋಡು ಒಂಚೂರು. ಈಗ ರಾಗಿ ಜೋಳನ ಬೆಳೀತಾ ಇದ್ವಿ ಇದ್ರ ಜೊತೆಗೆ ಅಂತ ಹೇಳಿದ್ರ, 8 ಎಕರೆ ಒಳಗಡೆ ಬೆಳಿತೀರಾ ರಾಗಿ ಜೋಳನ? ಒಂದ್ 2 ಎಕರೆ 4 ಎಕರೆ ಈ ತರ ಬೆಳೀತಾ ಇದೀವಿ. ಹ್ಮ್, ಬೆಳೀತಾ ಇದೀವಿ. ಈಗ ರಾಗಿ ಅಂತಂದ್ರೆ 2 ಎಕರೆ ಬೆಳಿತೀರಾ? ರಾಗಿ 2 ಎಕರೆ 3 ಎಕರೆ ಹಿಂಗೆ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ತಾ ಇದೀವಿ. ಈಗ ರಾಗಿ ಬೆಳೆ ಬೆಳಿಬೇಕಂತ ಯಾಕೆ ಅನ್ಸುತ್ತೆ ನಿಮಗೆ? ಅಟ್ ಲೀಸ್ಟ್ ಇದಂತೂ ಲಾಸ್ ಅಂತೂ ಆಗಲ್ಲ, ಕೊನೆಗೆ ಊಟಕರ ಇರ್ತತಲ್ಲ ಅನ್ನೋದೊಂದು ಮೈಂಡ್ನಾಗೆ ಇಟ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ. ಈಗ ಪ್ರಮುಖವಾದ ಸಿರಿಧಾನ್ಯಗಳಲ್ಲಿ ಒಂದಾದ ಈ ಒಂದು ರಾಗಿ ಬೆಳೆಗೆ ಹೆಚ್ಚು ನೀರನ್ನು ಬೇಕಾಗಲ್ಲ, ನೀರನ್ನು ಬೇಕಾಗಲ್ಲ. ಆಮೇಲೆ ಇನ್ನೊಂದು ಕೊನೆಗೆ ಸೇಫ್ಟಿಯಾಗಿ ಇವೇನೇನು ಆಗಲ್ಲ, ಎಷ್ಟು ದಿನ ಆದ್ರೂ ಇಟ್ಕೋಬಹುದಲ್ಲ ಆಹಾರದಲ್ಲ ಅಂತಂದೊಂದು. ಈಗ ಹುಳ ಬೀಳಂತ ಒಂದು ಆಹಾರ ಧಾನ್ಯಗಳು ಅಲ್ಲ, ಜೊತೆಗೆ ಹೆಚ್ಚು ಮಳೆಗಾಲ ಆಗ್ಲದ್ರೂ ಬರ ರೋಗ ನಿರೋಧಕ ಶಕ್ತಿಯನ್ನ ಈ ತಳಿಗಳು ಹೊಂದಿದಾವೆ. ಅದಕ್ಕೆ ಇದನ್ನ ಬೆಳೆದ್ರೇನೆ ಎಷ್ಟೋ ಒಳ್ಳೇದಲ್ಲ ಅಂತ. ಈಗ ಅದಕ್ಕೆ ಈಗೆಲ್ಲ ಸಿರಿಧಾನ್ಯಗಳಿಗೆ ಬಹಳ ಮಾನ್ಯತೆ ಕೊಡ್ತಾ ಇದಾರೆ ಈಗೆಲ್ಲನ. ಆರೋಗ್ಯ ದೃಷ್ಟಿಯಿಂದನೂ ಸಿರಿಧಾನ್ಯಕ್ಕೆ ಎಷ್ಟು ಬೆಲೆ ಐತಿ, ಹಂಗಾಗಿ ಇದೇ ಮಾಡಿದ್ರೆ ಒಳ್ಳೇದನ್ನು ಅಂತ ಅನಿಸ್ತಾ ಇದೆ. ಸಿರಿಧಾನ್ಯಗಳು ಬೆಳೆದ್ರೆ ಒಳ್ಳೇದೇ? ಈಗೆಲ್ಲನ ಈಗ ಈ ಕೊರೋನಾ ಅದು ಇದು ಬಂದು ಎಲ್ಲ ಜನಗಳೆಲ್ಲ ಬಹಳ ಅನ್ಯಾಯ ಆಗ್ತಾ ಇದಾರ. ಈ ಸಿರಿಧಾನ್ಯ ಬೆಳೆದ 4 ಜನಕ್ಕೆ ಗೊತ್ತಾದ್ರೆ ಅದರಿಂದ ಬೆಲೆನೂ ಡಬಲ್ ರೇಟ್ನು ಐತಿ ಸಿರಿಧಾನ್ಯಗಳಿಗೆ. ಅದು ಬೆಳೆದ್ರೆ ಒಳ್ಳೇದೇನೋ ಅಂತ ಅನಿಸ್ತಾ ಐತಿ. ಈಗ ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಹೆಚ್ಚು ಇಳುವರಿ ಬರಲ್ಲ ಅಂತ ಹೇಳ್ತಾರೆ. ಇಳುವರಿ ಬರಲ್ಲ ಅನ್ನೋದ್ ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ ಅಲ್ಲ. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳಕ. ಈಗ ರೇಟಿಂದ ಹೋಗ್ಲಿ ಅದ್ಲಾಗೆ, ಆರೋಗ್ಯನ ನೋಡ್ಕೊಳಕ ಪ್ರತಿಯೊಬ್ರು ಅವ್ರವ್ರ ಮನೆಗೋಸ್ಕರನಾದ್ರೂ ಅವನ್ ಬೆಳ್ಕೊಂಡು ಅವ್ರವ್ರ ಆರೋಗ್ಯ ಕಾಪಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಮನ್ಸಿಗೆ ಅನ್ಸ್ತಾ ಇರುತ್ತೆ. ಈಗ ರಾಗಿ ಅಂತಂದ್ ಯಾವ ತಳಿ ಹೆಚ್ಚಾಗಿ ನೀವು ಬೆಳಿತೀರ? ತಳಿಗಳಲ್ಲಿ ಹಲವಾರು ತಳಿ ಇದಾವೆ, ಯಾವ್ದು ಇಳುವರಿ ಬರ್ತದ ಅದು ಮಾಡೋದು ಒಳ್ಳೇದು. ಕೃಷಿ ಜೊತೆಗೆ ಮತ್ತೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ಕಟ್ಕೊಳ್ಬೇಕಂತ ಯಾಕನಿಸ್ತು ನಿಮಗೆ? ಸಾಕಷ್ಟು ಕೃಷಿಯಲ್ಲೇ ಆದಾಯ ಇದೆ. ಕೃಷಿಯಲ್ಲೇ ಆದಾಯ ಇದೆ. ಇನ್ನೊಂದು ಏನಾದ್ರೂ ಮಾಡ್ಬೇಕು ಅಂತ ಮೈಂಡ್ನೇ ಓಡ್ತಾ ಇತ್ತಾ. 4 ಜನದ ಹತ್ರ ಹೋದ್ರೆ 4 ಸ್ವಲ್ಪ ಮೈಂಡ್ನು ಫ್ರೆಶ್ ಆಕತಿ. ಇನ್ನೇನ್ ಇದ್ದದ್ದೇ ಮಾಡೋದು, ನಾವೇನೇ ಮಾಡಿದ್ರು 4 ಜನಕ್ಕೆ ಉಪಯೋಗ ಆಗ್ಬೇಕು ಅಂತಂದು ಧರ್ಮಸ್ಥಳ ಸಂಘ, ಸ್ತ್ರೀ ಶಕ್ತಿ ಸಂಘ ದುಡ್ಡು ಕಟ್ಕೊಂಡು 4 ಜನಕ್ಕೆ ಒಟ್ಟು ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀವಿ. ಈಗ ನೀವು ಪ್ರಾರಂಭದಲ್ಲಿ ಈ ಒಂದು ಸ್ತ್ರೀ ಶಕ್ತಿ ಗುಂಪನ್ನು ರಚನೆ ಮಾಡಬೇಕು ಅನ್ಕೊಂಡಾಗ ನಿಮ್ಮ ಮನೆಯವರು ಯಾವ ರೀತಿ ಸಹಕಾರ ಕೊಟ್ರು? ಇಲ್ಲ, ಅವ್ರೇನ ಯಾವ ರೀತಿ ಏನು ಹೇಳಲಿಲ್ಲ, ಸುಮ್ನೆ ನಿನ್ಗೆ ಯಾಕೆ ಬೇಕು ಇದೆಲ್ಲನ ಅಂತಂದ ಅನ್ನರು. ಯಾತಕ್ಕೆ ಇದಕ್ಕೋಸ್ಕರ ಮಾಡ್ತಾ ಇದೀಯ ಅಂತಂದು. ಕೆಲವು ಜನ ಏ ನಿನ್ನ ಸುಮ್ನೆ ಅವ್ರು ಏನೋ ಮೈಂಡ್ನಾಗ ಇಟ್ಕೊಂಡು ಹಿಂಗ್ ಮಾಡ್ತಾರೆ, ಆ ಎಲೆಕ್ಷನ್ ನಿಂದ್ರಕ್ಕೆ ಹಿಂಗ್ ಮಾಡ್ತಾರೆ ಹಂಗೆ ಹಿಂಗೆ ಅಂದ್ರು. ಆತರ ನಮ್ಮ ಮೈಂಡ್ನಾಗ ಇಲ್ಲ, 4 ಜನ ನಾವು ಒಂದ್ ಒಳ್ಳೇದ್ ಮಾಡ್ಬೇಕು ಅನ್ನೋದು ಒಂದೇ ದೃಷ್ಟಿಲಿ ಇಟ್ಕೊಂಡ್ ಮಾಡಿದ್ದೆ ಅಷ್ಟೇ. ಈಗ ನಿಮ್ಮ ಸಂಘದ ಹೆಸರೇನು, ಎಷ್ಟು ಜನ ಸದಸ್ಯರಿದ್ರಮ್ಮ? ನಮ್ ಸಂಘದ ಹೆಸರು ಅಕ್ಕಮ್ಮ ದೇವಿ ಸ್ವಸಹಾಯ ಸಂಘ ಅಂತಂದು. ನಿಮ್ಮ ಒಂದು ಒಂದು ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದೆ? 10 ಜನ. 10 ಜನ ಮೇಲ್ಪಟ್ಟಿರಂಗಿಲ್ಲಲ್ಲ. ಈಗ ನಿಮ್ ಸಂಘದ ಸದಸ್ಯರು 10 ಜನ ವಾರ ಎಷ್ಟು ಉಳಿತಾಯ ಮಾಡ್ತೀರ? ವಾರ ಏನಿಲ್ಲ ಅಂದ್ರೆ 20 ರೂಪಾಯಿ. ಈಗ 10 ಜನಕ್ಕೆ 200 ರೂಪಾಯಿ ದುಡ್ಡಾಯ್ತು ಒಂದು ವಾರದಲ್ಲಿ, ಅದನ್ನ ಯಾವ ಬ್ಯಾಂಕ್ ನಲ್ಲಿ ಹೋಗಿ ಉಳಿತಾಯ ಮಾಡ್ತೀರ? ದೇವಿಕೆರೆ ಬ್ಯಾಂಕ್. ಈಗ ವಾರ ವಾರ ಒಬ್ಬೊಬ್ರು ಹೋಗಿ ಕಟ್ಟಿ ಬರ್ತೀರಾ ನೀವು? ವಾರ ಒಬ್ಬೊಬ್ರು ಹೋಗಿ ಕೊಟ್ಟು ಬರ್ತೀವಿ. ಈಗ ಬಸ್ಸಿನ ವ್ಯವಸ್ಥೆ ಇಲ್ಲ ನಿಮಗೆ? ಬಸ್ಸಿನ ವ್ಯವಸ್ಥೆ ಇಲ್ಲ, ಬೈಕ್ಗಳಿದಾವಲ್ಲ, ಬೈಕ್ನಾಗ ಹೋಗಿ ಕಟ್ಟಿ ಬರ್ತಾರೆ. ಒಬ್ಬೊಬ್ರು ಸರ್ತಿ ಪ್ರಕಾರ ಹಿಂಗ್ ಕಟ್ಟಿ ಬರ್ತಾರೆ. ಈಗ 10 ಜನಕ್ಕೂ ವಿದ್ಯಾಭ್ಯಾಸ ಬರುತ್ತಾ? ಈಗ ಚರಣ್ ತುಂಬೋದೆಲ್ಲ ಗೊತ್ತಿರಬೇಕು. ಅದನ್ನೆಲ್ಲ ಪೂರ್ತಿ ನಾನೇ ಮಾಡ್ತಾ ಇದ್ದೀನಿ. ಈಗ ನೀವು ಎಲ್ಲ ಸದಸ್ಯರಿಗೆ ಕಲ್ಸ್ಬೇಕು, ಈ ತರ ಬ್ಯಾಂಕಿಗೆ ಹೋಗ್ರಿ, ಈ ತರ ಚರಣ್ ತುಂಬ್ರಿ, ಈ ತರ ಬ್ಯಾಂಕ್ನವ್ರನ್ನೆಲ್ಲ ಅವ್ರಿಗೆ ತಿಳಿಯೋ ರೀತಿಯಾಗಿ ನೀವು ಕಲ್ಸ್ಬೋದಲ್ಲ? ಅಲ್ಲ, ಕಲ್ಸ್ಬೋದು. ಅವ್ರೇನ್ ಗೊತ್ತಾ, ಕೆಲವರು ಏ ಇಲ್ಲ ನಮ್ಮ ಕೆಲ್ಸದವೇ ಹಂಗೆ ಹಿಂಗೆ ಅಂತಾರೆ. ಈಗ 10 ಜನ ಸದಸ್ಯರು ಈ ಸಂಘದ ಒಂದು ಬಗ್ಗೆ ಏನು ನೀವು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀರ? ಒಟ್ಟು ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಅಂದ್ರೆ ಧರ್ಮಸ್ಥಳ ಸಂಘದಿಂದನೂ ಒಳ್ಳೇದಾತು, ಯಾಕಂದ್ರೆ ಅದರಿಂದ ರೈತರಿಗೆ ಏನು ಮೋಟರ್ ಪಂಪಿಂದು ಅದನ್ನು 5,000 ರೂಪಾಯಿ ಒಬ್ಬೊಬ್ರಿಗೆ ಕೊಟ್ರು, ಒಬ್ರಿಗೆ ಹುಷಾರಿಲ್ಲ ಅಂದ್ರೂ 10,000 ರೂಪಾಯಿ ತನಕ ಮಾಡಿದ್ರು. ಆಮೇಲೆ ಈಗ ಅದು ನಾವು ಉಳಿತಾಯ ಇದ್ದಕ್ಕೆ ಬಡ್ಡಿ ಹಾಕಿ ಈಗ ಬರ್ತಾ ಐತೆ ಆಲ್ರೆಡಿ ಎಲ್ಲ ತಂಗುಗಳಿಗೆ ಕೊಡ್ತಾ ಇದಾರೆ. ಒಟ್ಟು ಒಳ್ಳೇದಾಗೈತೆ ಅದರಿಂದ. ಆಮೇಲೆ ಬಡವರು ಬಗ್ರಿಗೆ 3 ಲಕ್ಷ ಕಟ್ಟಲೆ ಯಾರು ಕೊಡ್ತಿದ್ದಿಲ್ಲ. ಇವತ್ತು ಬಡವರು ಬಗ್ರಿಗೆ ಒಂದ್ ಮನೆ ಕಟ್ಟಬೇಕು ಅಂದ್ರೂ ಶ್ರೀಮಂತರ ಮನೆಗೆ ಹೋದ್ರೆ ಅವ್ರು ಏನ್ ಮಾಡ್ತಿದ್ರು, ಏನಾದ್ರು ಕೊಡ್ರಿ ನಮಗೆ ಪ್ರೂಫ್ ಅಂತ ವಲ್ಲ ಪಲ್ಲ ಕೊಡ್ರಿ ಅಂತಂದ್ರು. ಆದ್ರೆ ಯಾವ್ದು ಇಲ್ದಲೆ ಅದ ಮಾಡ್ತಾ ಇದಾರಲ್ಲ, ಕೊಡ್ತಾ ಇದಾರಲ್ಲ, ಬರೇ ಒಂದ್ ಆಧಾರ್ ಕಾರ್ಡ್ ಒಂದ್ ಇದನ್ನ ಇಟ್ಕೊಂಡ್ ಕೊಡ್ತಾ ಇದಾರಲ್ಲ, ಅದು ಗ್ರೇಟ್. ನಮ್ಮದು ಹೋಗ್ಲಿ ಪಾಪ, ಬಡವ್ರ ಬಗ್ರಿಗೆ ಒಳ್ಳೇದಾಗದೆ ಮುಖ್ಯ. ಖಾಸಗಿ ಸಾಲ ತರ್ಬೇಕಂತಂದ್ರೆ ಸಾಕಷ್ಟು ಆಧಾರನು ಕೊಡ್ಬೇಕು, ಜೊತೆಗೆ ಬಡ್ಡಿನೂ ಕೊಡ್ಬೇಕಾಗ. ಹೌದೌದೌದು, 3% ಬಡ್ಡಿ ಪಾಪ ಅವ್ರ ಎಲ್ಲಿಂದ ಕಟ್ತಾರೆ ಹೇಳ. ಹಂಗಾಗಿ ಈಗ ಇತ್ತಿತ್ತಲಾಗ ಹಂಗೆಲ್ಲ ಕೊಟ್ಟು ಮನೆಗಳು ಬೇಕಾದಷ್ಟಾಗಿದಾವೆ. ಕೊನೆಗೆ ಅವರು ಕೂಡ 4 ಜನದಂಗೆ ಆಗಿದ್ದಾರೆ, ಎಲ್ಲ ಒಂದ್ ತಕ್ಕ ಮಟ್ಟಕ್ಕೆ ಆಗಿದ್ದಾರೆ, ಎಲ್ಲರೂ ಸಮಾನರು ಅನ್ನೋ ರೀತಿಲಿ ಆಗಿದ್ದೀವಿ. ಈಗ ಅಂದ್ರೆ ಸಕಾಲಕ್ಕೆ ತಕ್ಕಂತೆ ಹಣನೂ ದೊರೆತಾ ಇರ್ಲಿಲ್ಲ ಮೊದ್ಲು. ಈ ಸಂಘ ಬಂದ್ರದಿಂದ ಸಾಕಷ್ಟು ಪ್ರತಿಯೊಬ್ಬರಿಗೆ ಆರ್ಥಿಕವಾಗಿ ಸಾಕಷ್ಟು ಸೌಲಭ್ಯ ಸಿಗುತ್ತೆ. ಆಮೇಲೆ ಇನ್ನೊಂದ್ ಮೇನ್ ಅಂದ್ರೆ ನಿರುದ್ಯೋಗಿಗಳಾಗ್ತಿದ್ರು ಫಸ್ಟ್, ಈಗ ನಿರುದ್ಯೋಗಿಗಳಿಲ್ಲ. ಪ್ರತಿಯೊಬ್ರು ನಾನು ದುಡಿಬೇಕು, ನಾನು ಮಾಡ್ಬೇಕು, ಒಂದ್ ಹೆಣ್ಣಿನಿಂದ ಹಿಡಿದು ನಾನು ಕೆಲಸ ಮಾಡ್ಬೇಕು, ಅಟ್ ಲೀಸ್ಟ್ ಒಂದ್ ಎಮ್ಮೆನಾರ ಕಟ್ಕೊಂಡು ಜೀವನ ಮಾಡೋವಷ್ಟು ಈಗ ಬಂದಿದ್ದಾರೆ ಎಲ್ಲ ಜನಗಳು. ಮೊದ್ಲೆಲ್ಲ ಸೋಂಬೇರಿಗಳು ಆಗಿದ್ರು, ಏ ಹೊಲ್ದ ಬೆಳೆದದ್ದು ಮಾಡ್ತಿದ್ರು. ಈಗ ಹಂಗಲ್ಲ, ಒಂದ್ ಆಕ್ಳ ಒಂದ್ ಎಮ್ಮೆ ಕಟ್ಕೊಂಡಾದ್ರೂ ನಾವು ಜೀವನ ಮಾಡ್ಬೇಕಲ್ಲೇ ನಮಗೆ ತಕ್ಕಂತೆ ಅನ್ನೋಷ್ಟು ಇದಾರೆ. ಹೆಣ್ಮಕ್ಳು ಕೂಡ ಪ್ರಬಲವಾಗಿದ್ದಾರೆ. ಈಗ ಸಾಲನು ತಗೊಳ್ತಾರೆ, ಈಗ ವಾರದ ಉಳಿತಾಯದ ಹಣನು ಕಟ್ಬೇಕಾಗುತ್ತಂದ್ರೆ ಏನಾದ್ರು ಒಂದ್ ಅವ್ರು ಕೆಲಸ ಮಾಡ್ಲೇಬೇಕು. ಅದಕ್ಕೆ ಅವ್ರು ಪ್ರತಿಯೊಬ್ರು ಮಾಡ್ತಾರೆ, ಯಾರು ಖಾಲಿ ಕುತ್ಕೊಳಲ್ಲ. ಈಗ ಸಾಲ ಕೊಡ್ತಾರಲ್ಲ ಧರ್ಮಸ್ಥಳ ಸಂಘದಲ್ಲಿ, ಯಾವ್ದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ ನಿಮ್ಮ ಒಂದು ಜನ? ಸಂಘದ ಜನ ಅಂದ್ರೆ ಅವರಿಗೆ ಏನೇನು ಕಷ್ಟಗಳಿದಾವ ಅದಕ್ಕೆ ಉಪಯೋಗ ಮಾಡ್ಕೊಂತಾರೆ, ಹೈನುಗಾರಿಕೆ ಮಾಡ್ಕೊಂತಾರೆ. ಇನ್ ಕೆಲವರು ಅವ್ರವ್ರ ಪ್ರಾಬ್ಲಮ್ಗಳು ಅವ್ರವ್ರು ನಿಭಾಯಿಸ್ಕೊಂತಾರೆ. ಯಾವ ರೀತಿ ಮಾಡಿದಾರೆ ಹಂಗೆಲ್ಲ ಮಾಡಿದಾರೆ. ಅಂದ್ರೆ ಹೆಚ್ಚಾಗಿ ಕೃಷಿಗೆ ಉಪಯೋಗ ಮಾಡ್ಕೊಂಡಿದ್ದಾರೆ. ನೀವ್ ಯಾಕೆ ಉಪಯೋಗ ಮಾಡ್ಕೊಂಡ್ರೆ? ನಾವೆಲ್ಲ ಕೃಷಿಗೆ. ಒಟ್ಟಾರೆ ಬಸಮ್ಮ ಅವ್ರೆ, ಈ ತರ ಈ ನಮ್ಮ ಒಂದು ಚಿಕ್ಕ ಚಿಕ್ಕ ಗ್ರಾಮದಲ್ಲಿ ಈ ತರ ಸಂಘಗಳು ಅಂದ್ರೆ ಉದ್ಭವ ಆಗಿರೋದ್ರಿಂದ ಅಂದ್ರೆ ಆರ್ಥಿಕವಾಗಿ ನಮ್ಮ ಹಳ್ಳಿಗಳು ಮೇಲೆ ಬರ್ಬೋದು ಅಂತ ಹೇಳ್ತೀರಾ? ಹೌದೌದು, ಬಂದಿದ್ದಾರೆ ಆಲ್ರೆಡಿ ಬಂದತಿ. ಈಗ ಈಗ ನಿಮ್ಮ ಒಂದು ಸಂಘದ ವತಿಯಿಂದ ಬೇರೆ ಕಡೆ ಎಲ್ಲ ಕೃಷಿ ಪ್ರವಾಸ ಅಂತ ಹೇಳಿ ಏನಾದ್ರು ಕರ್ಕೊಂಡೋಗಿದಾರ? ಹಾ, ಒಂದ್ಸರಿ ಕರ್ಕೊಂಡ್ ಹೋಗಿದ್ರು, ಚನ್ಗಿರಿ ಕರ್ಕೊಂಡ್ ಹೋಗಿದ್ರು. ಮತ್ತೆ ಇತ್ತಿತ್ತಲಾಗಿಲ್ಲ, ಈ ಕೊರೋನಾ ಪರಾನ ಎಲ್ಲ ಬಂತಲ್ಲ, ಹಂಗಾಗಿ ಎಲ್ಲಿ ಕರ್ಕೊಂಡ್ ಹೋಗಿಲ್ಲ. ಈಗ ಚನ್ನಗಿರಿ ಹತ್ರ ಕರ್ಕೊಂಡ್ ಹೋದ್ರು ಅಂತ ಹೇಳಿದ್ರಲ್ಲ ಕೃಷಿ ಪ್ರವಾಸ, ಅಲ್ಲೇನು ಕೃಷಿ ಬಗ್ಗೆ ನಿಮಗೆ ಮಾಹಿತಿ ಕೊಟ್ರ? ಕೃಷಿ ಬಗ್ಗೆ ಏನಂದ್ರೆ ತೋಟಗಳನ್ನೆಲ್ಲ ತೋರಿಸಿದ್ರು, ಯಾತರ ತೋಟ ಮಾಡ್ಬೇಕು, ಮೆಕ್ಕಿಗೆ ಯಾತರ ಇವನ್ ಬೆಳೆ ಮೆಣಸು ಅವನ್ನೆಲ್ಲ ತೋಟದೊಳಗೆ ಮಾಡ್ರಿ, ಅಡಿಕೆ ಒಳಗೆ ಮಿಶ್ರ ಬೆಳೆಗಳನ್ನ ಮಾಡ್ರಿ, ಆಮೇಲೆ ಅದ್ರೊಳಗೆ ತ್ಯಾಗದ ಗಿಡಗಳು ಹಾಕಿಲ್ರಿ, ಗೊಬ್ಬರ ಆಗ್ತತಿ, ಆಮೇಲೆ ಇನ್ನೊಂದು ಎರೆಹುಳುವಿನ ಗೊಬ್ಬರಗಳನ್ನ ಅದ್ ಹೆಂಗ್ ತೋರಿಸೋದು, ಆಮೇಲೆ ಇದು ಪ್ಲೇಟ್ಗಳನ್ನ ಅಡಿಕೆ ತಟ್ಟೆನ ಅದ್ರಾಗೆ ಮಾಡ್ರಿ, ಅದರಿಂದ ಎಲ್ಲ ಲಾಭ ಐತಿ, ಒಂದೇ ಇದ್ರಾಗೆ ಎಷ್ಟೊಂದ್ ಲಾಭ ಐತಿ, ನೀವ್ ಯಾಕೆ ಮಾಡ್ತಾ ಇಲ್ಲ ಅಂತಂದ ಎಲ್ಲ ವಿವರಣೆ ತೋರಿಸಿದ್ರಿ. ಮತ್ತೆ ನಿಮ್ಗೆ ಅಷ್ಟೊಂದು ಕೃಷಿ ಬಗ್ಗೆ ಮಾಹಿತಿ ಕೊಟ್ರಲ್ಲ, ಅಂದ್ರೆ ನಿಮ್ಮ ಕೃಷಿಯಲ್ಲಿ ಏಕೆ ಅಳವಡಿಸಿಕೊಂಡಿಲ್ಲ? ಫಸ್ಟ್ ಆಫ್ ಆಲ್ ನೀರನ್ನೇ ಇದ್ದಿಲ್ಲ ನಮಗೆ, ಈಗ ಐತಿ. ಇನ್ನು ನಾವೆಲ್ಲ ಒಂದ್ ಸ್ವಲ್ಪ ಅದಕ್ಕೆ ಹಾಕಿರೋ ಬಂಡವಾಳ ಎಲ್ಲ ತಗೋಬೇಕು, ಮತ್ತೆ ಈಗ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಟೈಮ್ ತಗಂತತಿ. ಈಗ ನಿಮ್ಮಲ್ಲಿ ಅಡಿಕೆ ಪಟ್ಟಿನ ಸಾಕಷ್ಟು ಸಿಗುತ್ತೆ, ಈಗ ಭೂಮಿಯಲ್ಲಿ ಎಲ್ಲ ಕೊಳತೆ ಹೋಗಕ್ ಬಿಡ್ತಾ ಇದ್ರಿ ನೀವು, ಅದನ್ನೇ ಒಂದು ಯಂತ್ರ ತಂದು ಮಿಷಿನ್ ತಟ್ಟೆ ಮಾಡಿ ಒಂದ್ ತಟ್ಟೆಗೆ 3 ಮಾಡ್ಬೋದು ಅಂದ್ರೆ ಸೇಲ್ ಮಾಡೋದೇ ವಜಿ ಅಲ್ಲ, ಎಲ್ಲ ಮಾಡ್ಬೋದು, ಮಿಷಿನ್ನು ತರ್ಬೋದು, ಸೇಲ್ ಮಾಡೋದೇ ಇದಾಗ್ತಾ ಐತಲ್ ನಮಗೆ ಅನ್ನೋದೇ. ಅಂದ್ರೆ ಮಾರಾಟ ಮಾಡೋದು ನಿಮಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳಿ? ಗೊತ್ತಿಲ್ಲ ಅನ್ನೋದು ಒಂದೇ, ಇಲ್ಲಿ ಅಷ್ಟೊಂದು ಹೋಗ್ತಾ ಇಲ್ಲ ಮಾಡಿದ್ರು. ಈಗ ಬೇರೆಲ್ಲ ದುರ್ಗ ದಾವಣಗೆರೆ ಜಗಳೂರುಗಳಲ್ಲಿ ಅಂಗಡಿಗಳಲ್ಲೇ ನೀವು ಬುಕ್ ಮಾಡಿದ್ರೆ ಅಲ್ಲಿ ಸಾಕಷ್ಟು ನೀವು ಮಾಡಬಹುದು, ಏನ್ ಸಮಸ್ಯೆ? ಮಾಡಬಹುದು, ಏನ್ ಸಮಸ್ಯೆ ಇಲ್ಲ, ಅಲ್ಲಿಂದ ಬಂದು ಇಲ್ಲಿ ತಗಂತೀವಿ ಅನ್ನೋದಾದ್ರೂ ಮಾಡಬಹುದು. ಈಗ ಏನ್ ನೀವು ಅಡಿಕೆ ತಟ್ಟೆ ಮಾಡ್ಬೇಕು ರೆಡಿ ಇದ್ರಾ, ಆದ್ರೆ ಮಾರಾಟದ ಒಂದು ವ್ಯವಸ್ಥೆ ನಿಮಗೆ ತೊಂದ್ರೆ ಆಗ್ತಾ ಐತೆ. ಮಾರ್ಕೆಟಿಂಗ್ ಸಿಗ್ತಾ ಇಲ್ಲ, ಪ್ರತಿಯೊಂದು ಅಷ್ಟೇ ಆಗ್ತಾ ಐತಿ, ರೈತರಿಗೆ ಎಲ್ಲದು ಅಷ್ಟೇ ಈಗ ಆಗ್ತಾ ಇರೋದು. ಎರೆಹುಳು ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಟ್ರು ಅಂತ ಹೇಳಿದ್ರ, ಈಗ ಕೃಷಿ ಇಲಾಖೆಯಿಂದಲೂ ಸಾಕಷ್ಟು ಎರೆಹುಳು ಸಾಕಾಣಿಕೆ ಮಾಡುವಂತರಿಗೆ ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ. ಅಂದ್ರೆ ಕೃಷಿ ಇಲಾಖೆಗೆ ಭೇಟಿ ಮಾಡಿ ಇದರ ಒಂದು ಮಾಹಿತಿ ತಗೊಂಡು ನಿಮ್ಮ ಒಂದು ಅಡಿಕೆ ತೋಟದಲ್ಲಿ ಯಾಕೆ ಮಾಡಬಾರ್ದು ಎರೆಹುಳು ಸಾಕಾಣಿಕೆ? ಅಲ್ಲ, ಇಲ್ಲಿ ಕೆಲವು ಜನ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ನಾವಿನ್ನು ಮಾಡಿಲ್ಲ, ಮಾಡ್ಬೇಕು ಅಂತ ಐತಿ, ನಾನು ಮಾಡ್ಬೇಕು. ಒಟ್ಟಾರೆ ಬಸಮ್ಮ ಅವರೇ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಕೃಷಿ ಕೆಲಸ ಮಾಡುವಂತವ್ರದಾರೆ? ಕೃಷಿ ಕೆಲಸ ಎಲ್ಲರೂ ಮಾಡ್ತೇವೆ. ಒಟ್ಟಾರೆ ನಿಮ್ಮ ಒಂದು ಜೀವನದ ಒಂದು ಆರ್ಥಿಕ ಸ್ಥಿತಿಗತಿ ಅಂದ್ರೆ ಕೃಷಿ ಮತ್ತು ಈ ಸಂಘದಿಂದ ಬದಲಾವಣೆ ಆಗಿದೆ ಅಂತ ಹೇಳ್ತೀರಾ? ಸಂಘದಿಂದನೂ ಆಗಿದೆ, ಕೃಷಿಯಿಂದನೂ ಆಗಿದೆ. ಈಗ ಕೊನೆಯದಾಗಿ ಈ ಒಂದು ಕೃಷಿಯಲ್ಲಿ ಮಹಿಳೆಯ ಪಾತ್ರ ಯಾವ ರೀತಿ ಇರಬೇಕಂತ ಹೇಳ್ತೀರಾ? ಅಂದ್ರೆ ನಾವು ಒಂದ್ ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ರೆ ಒಳ್ಳೇದೇನೋ ಅಂತ ಅನ್ನಿಸ್ತಾ ಐತಿ. ಹೆಣ್ಮಕ್ಳು ಒಂದ್ ಸ್ವಲ್ಪ ಬೆನ್ನೆಲುಬಾಗಿ ನಿಂದ್ರಲೇಬೇಕು. ಈಗ ಮನೆಯಲ್ಲಿ ಒಬ್ರೆ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಆಗಲ್ಲ ಆಗಲ್ಲ. ಈಗ ಅವ್ರ ಜೊತೆ ನಾವು ಈಗ ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗಲ್ಲ, ಎರಡು ಕೈ ಸೇರಿದಾಗ ಚಪ್ಪಾಳೆ ತಟ್ಬೋದು. ಅಂದ್ರೆ ಆ ರೀತಿಯಾಗಿ ಕೃಷಿಗೆ ಮನೆಯಲ್ಲಿ ಇರ್ತಕ್ಕಂಥವರ ಎಲ್ಲರ ಸಹಕಾರ ಇದ್ರೆ ಮಾತ್ರ ಕೃಷಿಯಲ್ಲಿ ಯಶಸ್ಸು ಗಳಿಸಬಹುದು. ಗಳಿಸಬಹುದು. ನಮಗೆ ಸರಿಯಾದ ರೇಟ್ ಸಿಕ್ಕರೆ, ನಾವು ಕೃಷಿಗಿನ ದೊಡ್ಡದು ಯಾವುದು ಇಲ್ಲ, ಸರಿಯಾದ ರೇಟ್ ಸಿಗ್ಬೇಕಷ್ಟೇ, ಇನ್ನೇನಿಲ್ಲ. ಈಗ ಹೈನುಗಾರಿಕೆಯಲ್ಲಿ ಮಹಿಳೆ ಪಾತ್ರ ಒಳ್ಳೆ ಉತ್ತಮವಾಗಿರುತ್ತೆ ಪ್ರತಿಯೊಂದು ಮನೆಯಲ್ಲಿ. ಈಗ ಹೈನುಗಾರಿಕೆಯಲ್ಲಿ ಯಶಸ್ಸು ಕಂಡಿದ್ದಾರೆ ಒಂದ್ ಮನೆಯಲ್ಲಿ ಅಂದ್ರೆ ಅಲ್ಲಿ ಮಹಿಳೆಯ ಮುಖ್ಯ ಕಾರಣ ಅಂತ ಹೇಳ್ಬೋದು. ಮಹಿಳೆ, ಹೌದೌದೌದು, ಮಹಿಳೆನೆ ಮೊದಲು ಪಾತ್ರ, ಗಂಡು ಮಕ್ಕಳಿಗಿನ್ನು ಮಹಿಳೆನೆ ಪಾತ್ರ. ಒಳ್ಳೇದು ಬಸಮ್ಮ ಅವರೇ, ಇಲ್ಲೇ ತನಕ ಕೃಷಿ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಬದುಕಿನ ಅನುಭವಗಳು ಈ ಕುರಿತು ಇದುವರೆಗೂ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊರಟಿಕೆರೆ ಗ್ರಾಮದ ರೈತ ಮಹಿಳೆ ಎಸ್ಎಚ್ ಬಸಮ್ಮ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಜೋಳ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1,525 ರೂಪಾಯಿಗಳಿಂದ ಗರಿಷ್ಠ 1,535 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 1,629 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಹೆಸರುಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6,106 ರೂಪಾಯಿಗಳು. ನಾಟಿ ನೆಲಗಡಲೆ ಶೇಂಗಾ 2,309 ರೂಪಾಯಿಗಳಿಂದ 6,919 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1,661 ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಸೂರ್ಯಕಾಂತಿ 4,639 ರೂಪಾಯಿಗಳಿಂದ 5,589 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ ಸೇಬು ಕನಿಷ್ಠ 5,000 ರೂಪಾಯಿಗಳಿಂದ ಗರಿಷ್ಠ 7,000 ರೂಪಾಯಿಗಳು. ಬೂದುಕುಂಬಳ 8,000 ರೂಪಾಯಿಗಳಿಂದ 1,200 ರೂಪಾಯಿಗಳು. ಬಾಳೆಹಣ್ಣು 1,000 ರೂಪಾಯಿಗಳಿಂದ 1,800 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ 1,000 ರೂಪಾಯಿಗಳಿಂದ 1,200 ರೂಪಾಯಿಗಳು. ಹುರುಳಿಕಾಯಿ 2,600 ರೂಪಾಯಿಗಳಿಂದ 3,000 ರೂಪಾಯಿಗಳು. ಬೀಟ್ರೋಟ್ 1,400 ರೂಪಾಯಿಗಳಿಂದ 2,000 ರೂಪಾಯಿಗಳು. ಹಾಗಲಕಾಯಿ 800 ರೂಪಾಯಿಗಳಿಂದ 1,000 ರೂಪಾಯಿಗಳು. ಬೋರೆಹಣ್ಣು 1,000 ರೂಪಾಯಿಗಳಿಂದ 2,000 ರೂಪಾಯಿಗಳು. ಬದನೆಕಾಯಿ 600 ರೂಪಾಯಿಗಳಿಂದ 1,000 ರೂಪಾಯಿಗಳು. ಗೋರಿಕಾಯಿ 1,300 ರೂಪಾಯಿಗಳಿಂದ 1,500 ರೂಪಾಯಿಗಳು. ಎಲೆಕೋಸು 400 ರೂಪಾಯಿಗಳಿಂದ 600 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ 1,500 ರೂಪಾಯಿಗಳಿಂದ 1,800 ರೂಪಾಯಿಗಳು. ಕ್ಯಾರೆಟ್ 1,400 ರೂಪಾಯಿಗಳಿಂದ 1,800 ರೂಪಾಯಿಗಳು. ಹೂಕೋಸು 600 ರೂಪಾಯಿಗಳಿಂದ 800 ರೂಪಾಯಿಗಳು. ಸಪೋಟ 1,000 ರೂಪಾಯಿಗಳಿಂದ 3,000 ರೂಪಾಯಿಗಳು. ತೆಂಗಿನಕಾಯಿ 1,000ಕ್ಕೆ 10,000 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಹತ್ತಿ 5,555 ರೂಪಾಯಿಗಳಿಂದ 7,309 ರೂಪಾಯಿಗಳು. ಸೌತೆಕಾಯಿ 1,100 ರೂಪಾಯಿಗಳಿಂದ 1,400 ರೂಪಾಯಿಗಳು. ನುಗ್ಗೆಕಾಯಿ 2,000 ರೂಪಾಯಿಗಳಿಂದ 2,200 ರೂಪಾಯಿಗಳು. ಬೆಳ್ಳುಳ್ಳಿ 3,600 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ದ್ರಾಕ್ಷಿ 5,000 ರೂಪಾಯಿಗಳಿಂದ 7,000 ರೂಪಾಯಿಗಳು. ಅವರೆಕಾಯಿ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 600 ರೂಪಾಯಿಗಳಿಂದ 700 ರೂಪಾಯಿಗಳು. ನೆಲಗಡಲೆ ಶೇಂಗಾ ಅಂದರೆ ಗೆಜ್ಜೆ ಶೇಂಗಾ 4,291 ರೂಪಾಯಿಗಳಿಂದ 5,119 ರೂಪಾಯಿಗಳು. ನವಿಲುಕೋಸು 1,000 ರೂಪಾಯಿಗಳಿಂದ 1,300 ರೂಪಾಯಿಗಳು. ಬೆಂಡೆಕಾಯಿ 1,000 ರೂಪಾಯಿಗಳಿಂದ 1,300 ರೂಪಾಯಿಗಳು. ನಿಂಬೆಹಣ್ಣು 1,200 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಮೂಸಂಬಿ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು. ಈರುಳ್ಳಿ 200 ರೂಪಾಯಿಗಳಿಂದ 1,500 ರೂಪಾಯಿಗಳು. ಕಿತ್ತಳೆ 1,000 ರೂಪಾಯಿಗಳಿಂದ 3,000 ರೂಪಾಯಿಗಳು. ಭತ್ತ 1,700 ರೂಪಾಯಿಗಳಿಂದ 1,850 ರೂಪಾಯಿಗಳು. ಪಪ್ಪಾಯಿ ಮತ್ತು ಅನಾನಸ್ 1,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಆಲೂಗಡ್ಡೆ 1,400 ರೂಪಾಯಿಗಳಿಂದ 1,600 ರೂಪಾಯಿಗಳು. ಮೂಲಂಗಿ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಹೀರೆಕಾಯಿ 1,000 ರೂಪಾಯಿಗಳಿಂದ 1,300 ರೂಪಾಯಿಗಳು. ಸೀಮೆ ಬದನೆ 1,300 ರೂಪಾಯಿಗಳಿಂದ 1,700 ರೂಪಾಯಿಗಳು. ಸುವರ್ಣಗೆಡ್ಡೆ 2,000 ರೂಪಾಯಿಗಳಿಂದ 2,300 ರೂಪಾಯಿಗಳು. ತೊಂಡೆಕಾಯಿ 2,000 ರೂಪಾಯಿಗಳಿಂದ 2,300 ರೂಪಾಯಿಗಳು. ಟೊಮ್ಯಾಟೊ 400 ರೂಪಾಯಿಗಳಿಂದ 600 ರೂಪಾಯಿಗಳು. ಕಲ್ಲಂಗಡಿ 1,000 ರೂಪಾಯಿಗಳಿಂದ 3,000 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದ್ರೆ ಹೈಬ್ರಿಡ್ ಸಜ್ಜೆ 1,555 ರೂಪಾಯಿಗಳಿಂದ 1,816 ರೂಪಾಯಿಗಳು. ನೆಲಗಡಲೆ 3,200 ರೂಪಾಯಿಗಳಿಂದ 7,611 ರೂಪಾಯಿಗಳು, ಜೋಳ 1,139 ರೂಪಾಯಿಗಳಿಂದ 1,911 ರೂಪಾಯಿಗಳು, ಮೆಕ್ಕೆಜೋಳ 1,901 ರೂಪಾಯಿಗಳಿಂದ 2,009 ರೂಪಾಯಿಗಳು, ನವಣೆ 2,303 ರೂಪಾಯಿಗಳಿಂದ 2,660 ರೂಪಾಯಿಗಳು, ಸೂರ್ಯಕಾಂತಿ 4,276 ರೂಪಾಯಿಗಳಿಂದ 6,331 ರೂಪಾಯಿಗಳು, ತೊಗರಿ ಕನಿಷ್ಠ ಮತ್ತು ಗರಿಷ್ಠ 6,101 ರೂಪಾಯಿಗಳಾಗಿರುತ್ತದೆ. ಇದು ಇಂದಿನ ಮಾರುಕಟ್ಟೆ ಧಾರಣೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಧಿಕಾ ಜಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಎಲ್ಲರಿಗೂ ಕೂಡ ನಾನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. 10ನೇ ತಾರೀಕು ಇರುವ ಗಣೇಶ ಚತುರ್ಥಿ ಹಬ್ಬನ ಆಚರಿಸುವ ಪ್ರಯುಕ್ತ ಸರ್ಕಾರದಿಂದ ಕೆಲವೊಂದಷ್ಟು ಮಾರ್ಗಸೂಚಿಗಳು ಬಂದಿದೆ. ಅದರದ ಮುಖ್ಯವಾದ ಅಂಶಗಳ ಬಗ್ಗೆ ನಾನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಗಣೇಶ ಚತುರ್ಥಿ ಹಬ್ಬವನ್ನು ಸರಳ ರೀತಿಯಲ್ಲೇ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಬೇಕಂತ ಇದೆ. ದೇವಸ್ಥಾನದ ಒಳಗಾಗ್ಬೋದು ಅಥವಾ ತಮ್ಮ ತಮ್ಮ ಮನೆಗಳಲ್ಲಾಗ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ಅಥವಾ ಖಾಸಗಿ ಬಯಲು ಪ್ರದೇಶದಲ್ಲೇ ಮಾಡ್ಕೋಬಹುದು. ಬಟ್ ಆದರೆ ಕನಿಷ್ಠ ಸಂಖ್ಯೆ ಜನರಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಗಣೇಶ ಮೂರ್ತಿದು ನಾವು ಏನ್ ಪ್ರತಿಷ್ಠಾಪನೆ ಮಾಡ್ತೀವಿ ಅದು ಸಾರ್ವಜನಿಕ ಸ್ಥಳದಲ್ಲಿ ಕೂಡಿಸುವ ಗಣೇಶ 4 ಅಡಿಗಿನ ಎತ್ತರ ಇರಬಾರದು, ಮನೆಯಲ್ಲೇ ಕೂಡಿಸುವ ಗಣೇಶ 2 ಅಡಿಗಿನ ಎತ್ತರ ಇರಬಾರ್ದು ಅಂತ ತಿಳಿಸಿದ್ದಾರೆ. ಮತ್ತೆ ಈ ಗಣೇಶ ಉತ್ಸವದ ಸಮಿತಿಗಳಿರ್ಬೋದು, ಮಂಡಳಿಗಳಿರ್ಬೋದು, ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಅಲ್ಲಿನ ಸ್ಥಳೀಯ ಆಡಳಿತ ಮುನ್ಸಿಪಲ್ ಕಾರ್ಪೊರೇಷನ್ ಅವರ ಇರ್ಬೋದು, ಪಂಚಾಯತಿ ಅವರಿಂದ ಪೂರ್ವಾನುಮತಿನ ಪಡೆದುಕೊಂಡು ಮಾಡಬೇಕಂತ ಇದೆ. ಯಾವುದೇ ಒಂದು ನಗರ ಪ್ರದೇಶಗಳಲ್ಲಿ ವಾರ್ಡ್ಗೆ ಒಂದರಂತೆ ಆಚರಣೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದಷ್ಟು ಒಂದು ವಾರ್ಡ್ಗೆ ಒಂದು ಗಣಪತಿ ತರ ಪ್ರೋತ್ಸಾಹ ಮಾಡಬೇಕು ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಗಣೇಶ ಆಚರಣೆಯನ್ನ ಗರಿಷ್ಠ 5 ದಿನಗಳಿಗಿಂತ ಹೆಚ್ಚಿನ ದಿನ ಆಚರಿಸುವಂತಿಲ್ಲ ಅಂತ ನಮ್ಮ ಮಾರ್ಗಸೂಚಿನಲ್ಲೇ ತಿಳಿಸಿದ್ದಾರೆ. ಸೊ ಆದ್ರಿಂದ ಗಣೇಶ ಆಚರಣೆ 5 ದಿನಕ್ಕಿಂತ ಜಾಸ್ತಿ ನಾವು ಎಲ್ಲೂ ಕೂಡ ಇಡೋದಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅದಾದ ನಂತರ ಗಣೇಶನ ಕೂಡಿಸಿರುವಂತಹ ಜಾಗದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ ಜಾಗದಲ್ಲಿ 20 ಜನಕ್ಕಿಂತ ಜಾಸ್ತಿ ಜನ ಒಂದು ಸಲ ಸೇರಬಾರದು. ಆ ಒಂದು ಆವರಣ ಕೂಡ ಅಷ್ಟೇನೆ, 20 ಜನ ಒಂದು ಈ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮಾಡಿಕೊಂಡಿರೋ ರೀತಿನಲ್ಲಿ 20 ಜನ ಆಗೋ ರೀತಿನಲ್ಲೇ ಅಂತಹ ಆವರಣ ನಿರ್ಮಿಸಬೇಕಂತ ಕೂಡ ತಿಳಿಸಿದ್ದಾರೆ. ಯಾವುದೇ ಒಂದು ಮಂಡಳಿ ಇರ್ಬೋದು, ಸಮಿತಿ ಇರ್ಬೋದು, ಆ ಗಣೇಶನ ಕೂಡಿಸ್ತಿರ ಅಂತಹ ಆಯೋಜಕರು ಕಡ್ಡಾಯವಾಗಿ COVID-19 ನೆಗೆಟಿವ್ ರಿಪೋರ್ಟ್ ಅನ್ನ ಅವರು ಇಟ್ಕೊಂಡಿರಬೇಕು. ಅಂದ್ರೆ 24 ಗಂಟೆ ಒಳಗಡೆ ತೆಗೆದುಕೊಂಡಿರುವಂತಹ COVID-19 ನೆಗೆಟಿವ್ ರಿಪೋರ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಎಲ್ಲಿ ಗಣೇಶ ಹಬ್ಬನ ಆಚರಣೆ ಮಾಡ್ತಾ ಇರ್ತಾರೆ ಅಂತಹ ಜಾಗದಲ್ಲಿ ಲಸಿಕೆ ಕಾರ್ಯಕ್ರಮ ಕೂಡ ಹಾಕೋಬಹುದು ಅಂತ ತಿಳಿಸಿದ್ದಾರೆ. ಸೊ ಎಲ್ಲಾ ಮಂಡಳಿಗಳು ಸಮಿತಿಗಳಿಗೂ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ವಿನಂತಿನ ಮಾಡ್ಕೊಳ್ತೀವಿ. ಇದು ತುಂಬಾನೇ ಒಂದು ಒಳ್ಳೆಯ ಕಾರ್ಯಕ್ರಮ ಆಗತ್ತೆ. ಈಗ ವ್ಯಾಕ್ಸಿನೇಷನ್ ಲಸಿಕೆನ ಎಷ್ಟೊಂದು ಜನ ತೆಗೆದುಕೊಳ್ತಾ ಇಲ್ಲ, ಈ ಒಂದು ಗಣೇಶ ಹಬ್ಬದ ಆಚರಣೆಯ ಮುಖಾಂತರ ಜನರಿಗೆಲ್ಲನೂ ಕೂಡ ಮನವರಿಕೆ ಮಾಡಿಕೊಟ್ಟು ಅಲ್ಲಿ ತಮ್ಮ ಒಂದು ಗಣೇಶ ಕೂಡಿಸಿರುವಂತಹ ಜಾಗದಲ್ಲಿ ಈ ಒಂದು ಲಸಿಕೆ ಕಾರ್ಯಕ್ರಮ ಇಟ್ಕೊಂಡ್ರೆ ಜನಸಾಮಾನ್ಯರಿಗೆ ತುಂಬಾನೇ ಸಹಾಯ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಗಣೇಶ ಪ್ರತಿಷ್ಠಾಪನೆ ಮಾಡುವಂತಹ ಜಾಗ ಯಾವುದೇ ಒಂದು ಸಾರ್ವಜನಿಕರಿಗಾಗ್ಲಿ ಅಥವಾ ವಾಹನ ಸಂಚಾರಕ್ಕಾಗ್ಲಿ ಅಡ್ಡಿ ಆಗದೆ ಇರುವಂತಹ ಜಾಗನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಒಂದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವಂತಹ ಸ್ಥಳದಲ್ಲಿ ಯಾವುದೇ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಲಿ ಅಥವಾ ಸಂಗೀತ ಕಾರ್ಯಕ್ರಮ ಆಗ್ಲಿ, ನೃತ್ಯ ಕಾರ್ಯಕ್ರಮ ಆಗ್ಲಿ, ಮುಖ್ಯವಾಗಿ ಡಿಜೆ ಈ ತರದ ಒಂದು ಮನರಂಜನೆ ಕಾರ್ಯಕ್ರಮವನ್ನು ಮಾಡೋದಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಎಲ್ಲರೂ ಕೂಡ ಗಣೇಶ ಮೂರ್ತಿನ ಪ್ರತಿಷ್ಠಾಪನೆ ಮಾಡುವಂತ ಎಲ್ಲ ಮಂಡಳಿಗಳು, ಸಮಿತಿಗಳು, ಎಲ್ಲ ಜನಸಾಮಾನ್ಯರು ಇದರ ಬಗ್ಗೆ ಕಾಳಜಿನ ವಹಿಸಬೇಕಂತ ಕೇಳ್ಕೋತೀನಿ. ಗಣೇಶ ಮೂರ್ತಿನ ವಿಸರ್ಜನೆ ಮಾಡುವಂತಹ ಒಂದು ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಕಾರಣಕ್ಕೂ ಆಗ್ಲಿ ಮೆರವಣಿಗೆಯನ್ನ ಮಾಡೋ ತಕ್ಕದಲ್ಲ. ಅದನ್ನ ಸಂಪೂರ್ಣವಾಗಿ ಈ ಒಂದು ಮಾರ್ಗಸೂಚಿನಲ್ಲೇ ನಿರ್ಬಂಧನ ಮಾಡಿದ್ದಾರೆ. ಆದ್ರಿಂದ ಗಣೇಶ ವಿಸರ್ಜನೆಯನ್ನು ಕೂಡ ಅಷ್ಟೇನೆ, ಕನಿಷ್ಠ ಸಂಖ್ಯೆನಲ್ಲೇ ಹೋಗಿ ಅದನ್ನ ಹತ್ರದಲ್ಲೇ ಇರುವಂತಹ ಒಂದು ಹೊಂಡದಲ್ಲಿರಬಹುದು ಅಥವಾ ಒಂದು ಮೊಬೈಲ್ ಟ್ಯಾಂಕರ್ಗಳಲ್ಲೇ ಆಗಬಹುದು ಅಥವಾ ಲೋಕಲ್ ಆಡಳಿತ ಅವರು ನಿರ್ಮಾಣ ಮಾಡಿದ್ದಾರೆ ಅಂತಹ ಒಂದು ಕೃತಕ ವಿಸರ್ಜನಾ ಟ್ಯಾಂಕರ್ನಲ್ಲಿ ಅದನ್ನ ವಿಸರ್ಜನೆ ಮಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ 31ಕ್ಕೂ ಹೆಚ್ಚಿನ ಒಂದು ಕೃತಕ ವಿಸರ್ಜನಾ ಟ್ಯಾಂಕರ್ ಅನ್ನ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿನ ತೆಗೆದುಕೊಂಡು ಅಲ್ಲೇನೆ ಮಾಡಬೇಕು, ವಿಸರ್ಜನೆ ಮಾಡಬೇಕಂತ ತಿಳಿಸಿದ್ದಾರೆ. ಮತ್ತೆ ಮನೆಯಲ್ಲಿ ಕೂಡಿಸಿ ಅನ್ನುವಂತಹ ಗಣೇಶನ ಮನೆಯಲ್ಲೇ ವಿಸರ್ಜನೆ ಮಾಡೋದಿಕ್ಕೆ ಕ್ರಮ ತೆಗೆದುಕೊಂಡು ಅಂತ ಹೇಳಿದ್ರೆ ಇನ್ನೂ ಕೂಡ ತುಂಬಾನೇ ಅನುಕೂಲ ಆಗತ್ತೆ ಅನ್ನೋ ಮಾತನ್ನ ತಿಳ್ಸಕ್ ಇಷ್ಟಪಡ್ತೀನಿ. ಮತ್ತೆ ಎಲ್ಲಿ ಗಣೇಶ ಚತುರ್ಥಿನ ಆಚರಣೆ ಮಾಡ್ತಾ ಇರ್ತಾರೋ, ದೇವಸ್ಥಾನದಲ್ಲಿ ಇರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ, ಅಲ್ಲಿ ದಿನನಿತ್ಯದಲ್ಲಿ ಸ್ಯಾನಿಟೈಸೇಷನ್ ಮಾಡುವಂತದ್ದು ಆ ಜಾಗನ, ಮತ್ತೆ ಎಲ್ಲ ಭಕ್ತಾದಿಗಳು ಬರುವಂತಹ ಭಕ್ತಾದಿಗಳಿಗೆ ಸ್ಯಾನಿಟೈಸರ್ ಕೊಡುವಂತದ್ದು, ಅವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿಸುವಂತದ್ದು ವ್ಯವಸ್ಥೆನ ಅಲ್ಲಿನ ಒಂದು ಮಂಡಳಿ ಅವರು ಸಮಿತಿ ಅವರು ಮಾಡ್ಕೊಳ್ಬೇಕಾಗತ್ತೆ. ದೇವಸ್ಥಾನದವರು ಖಂಡಿತವಾಗ್ಲೂ ಅದನ್ನ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಭಕ್ತಾದಿಗಳು ಒಂದು 6 ಅಡಿ ಸಾಮಾಜಿಕ ಅಂತರನ ಕಾಪಾಡಿಕೊಂಡು ಅಲ್ಲಿ ನಿಂತ್ಕೊಳ್ಳೋದಿಕ್ಕೆ ಒಂದು ಏನಾದ್ರೂ ಒಂದು ಸರ್ಕಲ್ ಹಾಕುವಂತದ್ದು ಅಥವಾ ಬಾಕ್ಸ್ ಗಳು ಹಾಕುವಂತದ್ದು, ಆ ರೀತಿನಲ್ಲಿ ಜನಗ ಸಾಮಾನ್ಯರು ಬಂದಾಗ 6 ಅಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋಕೆ ಆಗೋ ರೀತಿನಲ್ಲಿ ಆ ಒಂದು ಜಾಗನ ಅವರು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಎಲ್ಲ ಭಕ್ತಾದಿಗಳಿರಬಹುದು, ಸಾರ್ವಜನಿಕರು ಕಡ್ಡಾಯವಾಗಿ ಅಂತಹ ಜಾಗದಲ್ಲಿ ಮುಖಗವಸ ಅಂದ್ರೆ